ತರಕಾರಿಗಳು ಲಭಿಸುತ್ತವೆ, ವಿಭಿನ್ನ ಹಣ್ಣು ತರಕಾರಿಗಳು ಇಲ್ಲಿವೆ ನಮಗೆ, ಔಷಧಿ ಗಿಡಗಳು ಇಲ್ಲಿವೆ ನಮಗೆ, ಔಷಧಿ ಗಿಡಗಳು ಮಣ್ಣು ಮನು ಕುಲದ ಕಣ್ಣು, ಮಣ್ಣು ಮನು ಕುಲದ ಕಣ್ಣು. ಮಾಲಿನ್ಯ ಒಳಿತಲ್ಲ, ಕೇರಳ ವೃಕ್ಷಗಳಿರುವುದು ಕೆಡುಕಲ್ಲ, ಮಣ್ಣಿನ ಮಾಲಿನ್ಯ ಒಳಿತಲ್ಲ, ಕೇರಳ ವೃಕ್ಷಗಳಿರುವುದು ಕೆಡುಕಲ್ಲ, ಫಲವತ್ತತೆಯ ಪ್ರಯತ್ನಗಳು ಸಾಕಾಗಿಲ್ಲ, ಫಲವತ್ತತೆಯ ಪ್ರಯತ್ನಗಳು ಸಾಕಾಗಿಲ್ಲ, ಕಡೆಗಣಿಸದಿದ್ದರೆ ಬದುಕಿನಲ್ಲಿ ಕೋಳಿಲ್ಲ, ಕಡೆಗಣಿಸದಿದ್ದರೆ ಬದುಕಿನಲ್ಲಿ ಕೋಳಿಲ್ಲ, ಕೋಳಿಲ್ಲ ಮಣ್ಣು ಮನುಕುಲದ ಕಣ್ಣು, ಮಣ್ಣು ಮನುಕುಲದ ಕಣ್ಣು. ಕೇಳುಗರೆ, ಮಣ್ಣಿನ ಫಲವತ್ತತೆ ಕುರಿತಂತೆ ನಾವು ಆಲೋಚನೆಗಳನ್ನು ಮಾಡ್ತಾ ಹೋದರೆ, ಕೆಲಸಗಳನ್ನು ಕೈಗೊಳ್ತಾ ಹೋದರೆ ಸಾಕಷ್ಟಿದೆ. ಮಣ್ಣಿನ ಫಲವತ್ತತೆಗೆ ಬರೀ ಕಸಕಡ್ಡಿಗಳು, ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ ಅಂತೇನಿಲ್ಲ. ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ಸಂಪನ್ಮೂಲಗಳು ಸಿಗ್ತವೆ. ಸಗಣಿ ಗೊಬ್ಬರವಂತೂ ಉತ್ತಮವೇ, ಎರೆಹುಳು ಗೊಬ್ಬರವಂತೂ ಇನ್ನೂ ಉತ್ತಮವೇ. ಹಿಂಡಿ ಗೊಬ್ಬರಗಳು ಪುಷ್ಟಿ ನೀಡ್ತವೆ, ಹೆಚ್ಚು ಸತ್ವವನ್ನು ಹೊಂದಿರ್ತವೆ. ಕಡಲೆಕಾಯಿ ಹಿಂಡಿ, ಹರಳಿನ ಹಿಂಡಿ, ಹುಚ್ಚಳ್ಳಿ ಹಿಂಡಿ, ತೆಂಗಿನ ಕಾಯಿಯಿಂದ ಎಣ್ಣೆ ಬೇರ್ಪಡಿಸಿದ ಬಳಿಕ ಸಿಗುವ ತೆಂಗಿನ ಕೊಬ್ಬರಿ ಹಿಂಡಿ ಇತ್ಯಾದಿಗಳನ್ನೆಲ್ಲ ಸಸ್ಯಗಳಿಗೆ ಪೂರೈಕೆ ಮಾಡಬಹುದು. ಇನ್ನು ಕೆಲವಾರು ಕಡೆ ಕುದುರೆಯ ಲದ್ದಿ, ಅದನ್ನೂ ಉಪಯೋಗಿಸಿಕೊಳ್ಳದಿದೆ. ಕತ್ತೆಗಳನ್ನು ಹಿಂಡು ಹಿಂಡಾಗಿ ತೋಟಗಳಲ್ಲಿ ಮಲಗಿಸಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ಳದಿದೆ. ಹಂದಿಗಳ ಗೊಬ್ಬರ ಉಪಯುಕ್ತವೆ, ಆದರೆ ಪ್ರಮಾಣದಲ್ಲಿ ಹೆಚ್ಚು ಹಾಕಿದಾಗ ಗಿಡಗಳಿಗೆ ತುಸು ತೊಂದರೆ ಆಗಬಹುದು. ಇದಕ್ಕೆ ಕಾರಣ ಅದರಲ್ಲಿರುವ ಸತ್ವಾಂಶಗಳ ಪ್ರಮಾಣ. ಕೋಳಿ ಗೊಬ್ಬರವೂ ಅಷ್ಟೆ, ಹೆಚ್ಚಿಗೆ ಹಾಕಿಬಿಟ್ರೆ ಗಿಡಗಳು ಸುಟ್ಟಂಗೆ ಹಾಕ್ತವೆ, ಅಥವಾ ಗಿಡಗಳು ಸಾಯಬಹುದು. ಇನ್ನು ಕುರಿ ಮಂದೆ, ಕರ್ನಾಟಕದ ಬಹಳಷ್ಟು ಪ್ರದೇಶಗಳಲ್ಲಿ 500, 1,000, 5,000 ಕುರಿಗಳನ್ನು ಒಂದೆಡೆ ರಾತ್ರಿ ಮಲಗಿಸಿ ಆ ಜಮೀನುಗಳ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳದಿದೆ. ಪ್ರಾಣಿಗಳು ಹಾಕುವ ಹಿಕ್ಕೆ, ಸಗಣಿ, ಲದ್ದಿ ಅಥವಾ ಗಂಜಲವು, ಮೂತ್ರವು ಸಹ ಉಪಯುಕ್ತವಾದುದು. ಇದೆಲ್ಲ ಜೈವಿಕವಾದುದು. ರೈತ ಬಾಂಧವರೇ, ನಿಮ್ಮ ಪ್ರದೇಶದಲ್ಲಿ ಸಿಗುವ ಅನೇಕ ರೀತಿಯ ತ್ಯಾಜ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಬಿಸಾಕೋದ್ಕಿಂತ, ಸುಟ್ಟು ಹಾಕೋದ್ಕಿಂತ ಅದನ್ನು ಕರಗಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರೆ ಉತ್ತಮವೇ. ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಅಥವಾ ಎರೆಹುಳುಗಳಿಗೆ ಇತರೆ ಪದಾರ್ಥಗಳೊಂದಿಗೆ ಹಾಕಿ ಕರಗಿಸಿ ಬಳಕೆ ಮಾಡಿಕೊಳ್ಳೋದು ಪ್ರಯೋಜನಕಾರಿ. ನಿಮ್ಮ ಜಮೀನುಗಳಿಗೆ ಪಕ್ಷಿಗಳು ಬಂದಷ್ಟು ಫಲವತ್ತತೆ ಸುಧಾರಣೆ ಆಗುತ್ತೆ. ಪಕ್ಷಿಗಳು ಹಾಕುವ ಹಿಕ್ಕೆ ಅಲ್ಲಿಯ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹೀಗೆ ದ್ವಿದಳ ಧಾನ್ಯಗಳನ್ನು ಆಗಿಂದಾಗ್ಗೆ ಬೆಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ಬಹುದು. ಅನೇಕ ಮರಗಳಿಂದ ಹಸಿರೆಲೆಗಳನ್ನು ಕತ್ತರಿಸಿಕೊಂಡು ಬಂದು ಅದನ್ನು ಹೊದಿಕೆಯಾಗಿ ಕೊಟ್ಟು ಇಲ್ಲವೇ ಗೊಬ್ಬರವನ್ನಾಗಿ ಮಾಡಿಕೊಂಡು ನಿಮ್ಮ ಜಮೀನುಗಳ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಬಹುದು. ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ರೈತ ಬಾಂಧವರೇ. ರಾಸಾಯನಿಕ ಗೊಬ್ಬರಗಳೇ ಬೇಕು ಅಂತೇನಿಲ್ಲ. ರಾಸಾಯನಿಕ ಗೊಬ್ಬರಗಳು ಬಂದು ಎಷ್ಟು ವರ್ಷ ಆಗಿರಬಹುದು ಹೇಳಿ? ಆದರೆ ರೈತ ಕೃಷಿಯನ್ನು ಶುರು ಮಾಡಿ ಎಷ್ಟು ವರ್ಷ ಆಗಿರಬಹುದು ಹೇಳ್ತಾರೆ? ಸುಮಾರು 10,000 ವರ್ಷಗಳಿಂದ ಕೃಷಿಕ ಬೇಸಾಯ ಮಾಡ್ಕೊಂತ ಬಂದಿದ್ದಾನೆ. ಆಧುನಿಕ ತಂತ್ರಜ್ಞಾನ ಪ್ರವೇಶ ಮಾಡಿದ್ದು ಹೆಚ್ಚಂದ್ರೆ 200 ವರ್ಷ ಆಗಿಲ್ಲ. ಇಷ್ಟೇ ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆ. ಕೇವಲ 200 ವರ್ಷಗಳಲ್ಲಿ, ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ರಾಸಾಯನಿಕಗಳು ಮಣ್ಣಿನ ಮನುಷ್ಯರ ಮೇಲೆ ಮಾಡಿದ ಪರಿಣಾಮಗಳನ್ನು ನೋಡ್ತಾ ಹೋದರೆ ಸಾಕಷ್ಟಿದ್ದಾವೆ ದುಷ್ಪರಿಣಾಮಗಳು. ಅದರಲ್ಲೂ ಒಂದು ರೀತಿಯಲ್ಲಿ ಆಹಾರ ಧಾನ್ಯಗಳ ಪ್ರಮಾಣ ಹೆಚ್ಚಾಯಿತು, ಹಣ್ಣು ತರಕಾರಿಗಳ ಉತ್ಪಾದನೆ ಅಧಿಕಗೊಂಡಿತು ಅನ್ನೋ ಒಂದು ಸಂದರ್ಭದಲ್ಲೇ ಅನೇಕರ ಆರೋಗ್ಯ ಹಾಳಾಗಿದೆ, ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ರೈತ ಬಾಂಧವರೇ, ಪರಿಸರ ಪ್ರಿಯ ತತ್ವದಲ್ಲಿ ನಾವು ಏನೆಲ್ಲ ಬೆಳೆಗಳನ್ನು ಬೆಳ್ಕೊಳ್ಬಹುದು, ಹಾಗೆ ವಿಪರೀತವಾದ ಉತ್ಪಾದನೆಯು ನಮಗೆ ಬೇಕಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ನೋಡಿ, ನೀವು ಒಂದು ಸಭೆ ಸಮಾರಂಭ ಅಥವಾ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನ ಸಂಪೂರ್ಣವಾಗಿ ಊಟ ಮಾಡ್ತಾರೆ? ಮನೆಗಳಲ್ಲಿ ತಯಾರಿಸುವ ಆಹಾರ 100 to 100 ಸದ್ಬಳಕೆ ಆಗ್ತದ? ಬೆಳೆದದ್ದು ಹೇಗೆ ಪೋಲಾಗ್ತದಂತ ನೀವು ಸಮೀಕ್ಷೆ ಮಾಡ್ತಾ ಹೋದರೆ ಇಷ್ಟೊಂದು ನಾವು ಬೆಳೆಯೋ ಅಗತ್ಯ ಇದೆಯಾ ಅಂತ ಅಂದ್ಕೊಂಡು ಎಷ್ಟೋ ಜನ ಮರುಕಪಟ್ಟು ಮಾತಾಡೋದಿದೆ. ನಮ್ಮ ಜೀವನಕ್ಕೆ ಹೆಚ್ಚು ಆಹಾರ ಬೇಕಾಗಲಿಕ್ಕಿಲ್ಲ ಅಂತ ಅಂದ್ಕೊಂಡು ಅನುಭವಸ್ಥರು ಈ ನಿಟ್ಟಿನಲ್ಲಿ ಅಧ್ಯಯನ ಮಾಡಿರೋರು ಹೇಳೋದಿದೆ. ಹೆಚ್ಚೆಚ್ಚು ತಿಂದವರೇ ಅನಾನುಕೂಲಗಳನ್ನು, ಆರೋಗ್ಯದ ತೊಂದರೆಗಳನ್ನು ಅನುಭವಿಸಿರೋದಿದೆ. ಹೆಚ್ಚು ಕೆಲಸ ಮಾಡಿದವರೇ ಹೆಚ್ಚು ತಿಂದು ತೊಂದರೆಗಳನ್ನು, ತಾಪತ್ರಯಗಳನ್ನು ಆಮಂತ್ರಿಸಿಕೊಂಡಿರುತ್ತಿದೆ. ಹೀಗಿರುವಾಗ ಪರಿಸರ ಪ್ರಿಯ ತತ್ವದಲ್ಲಿ ಸತ್ತು ಭರಿತ ಆಹಾರವನ್ನು ಬೆಳೆದುಕೊಂಡು ಹಿತಮಿತವಾಗಿ ಬಳಕೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಮಾಡೋದು ಒಳ್ಳೆಯದಲ್ವಾ? ಪ್ರತಿಯೊಬ್ಬರು ತಮ್ಮ ತಮ್ಮ ಇತಿಮಿತಿಗಳಲ್ಲಿ ಆಹಾರ ಉತ್ಪಾದನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರೆ ಅದೊಂದು ಆನಂದದಾಯಕವಾದ ಬದುಕಾದೀತು. ಬರೀ ಹಳ್ಳಿಗರೇ ಆಹಾರವನ್ನು ಉತ್ಪಾದನೆ ಮಾಡಬೇಕಂತೇನಿಲ್ಲ, ಪಟ್ಟಣಿಗರು ಸಹ ತಮ್ಮ ತಾರಸಿಯಲ್ಲಿ ಅಥವಾ ಅಕ್ಕಪಕ್ಕದ ಜಾಗಗಳಲ್ಲಿ ಸಿಗುವ ಅಲ್ಪ ಸ್ವಲ್ಪ ಜಮೀನುಗಳಲ್ಲೂ ಜಾಗಗಳಲ್ಲೂ ಮನೆಗೆ ಬೇಕಾಗಿರುವ 10 ರೀತಿಯ ಸಸ್ಯಗಳನ್ನು, ಆಹಾರದ ಮೂಲಗಳನ್ನು ಬೆಳ್ಕೊಳ್ಬಹುದು. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿ 5:30 ರೈತರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೇಸಾಯ ಕುರಿತು ಡಾ ಶೇಷಯ್ಯ ಅವರಿಂದ ಸಲಹೆಯನ್ನ ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜೂನ್ 2022 ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ವಿರೋಧಿ ಮಾಸಾತ ಆಚರಿಸ್ತಾ ಇದ್ದು, ಇದರ ಬಗ್ಗೆ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿಯಂತ ಸಾಮಾಜಿಕ ಪಿಡುಗನ ವಿರುದ್ಧ ಅರಿವು ಮೂಡಿಸಿಕೆ ಜಿಲ್ಲಾ ಕಾರ್ಮಿಕ ಇಲಾಖೆ ವತಿಯಿಂದ, ಪೊಲೀಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಅರಿವು ಕಾರ್ಯಕ್ರಮ ನಡೆದಿದೆ. ಅದರಿಂದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಪ್ರಯುಕ್ತ ನಾಳೆ ಹೊತ್ತಾರೆ 11:00 ಪೊನ್ನಂಪೇಟೆ ತಾಲೂಕಿನ ನಾಗರಹೊಳೆ ಗದ್ದೆಹಾಡಿಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆದದೇತ ಜಿಲ್ಲಾ ಕಾರ್ಮಿಕ ಅಧಿಕಾರಿಯವರು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಹಂಗೆ ರಾಜ್ಯ ಹೆದ್ದಾರಿಗಳ ಮಧ್ಯಭಾಗದ ಎರಡು ಕಡೆಗಳಲ್ಲಿ 40 ಮುಟ್ಟ ಯಾವುದೇ ಕಟ್ಟಡ ಕಟ್ಟುವ ಕೆಲಸಗಳಿಗೆ ಅವಕಾಶ ಕೊಡಿಕಾಗದಂತ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಆಗಿದ್ದು, ಈ ನಿಟ್ಟಿನಲ್ಲಿ ನಿಯಮಾನುಸಾರ ಸೂಕ್ತ ಕ್ರಮ ತಗಣಿಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ಆಯಾಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಈ ನ್ಯಾಯಾಲಯ ಆದೇಶನ ಪಾಲಿಸದೆ ಹೋದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಆದೇಶ ಹುಟ್ಟು ಅಂತ ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ವಿಶ್ವ ರಕ್ತದಾನಿಗಳ ದಿನದ ಪ್ರಯುಕ್ತ ಜಿಲ್ಲಾ ಮಟ್ಟದ ರಕ್ತದಾನ ಶಿಬಿರ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 14ರಂದು ನೆಲ್ಲಿ ಹುದಿಕೇರಿ ವಿಎಸ್ಎಸ್ಎನ್ ಬ್ಯಾಂಕ್ ಸಭಾವಾಡಲಿ ನಡೆದಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ವಿಸ್ತರಣಾ ಘಟಕ ಮಡಿಕೇರಿ, ಅರಣ್ಯ ವಿದ್ಯಾಲಯ ಪೊನ್ನಂಪೇಟೆ ಇವರ ಕೂಡುಕೂಟಲಿ ಜೇನು ಹಬ್ಬ ಇದೇ ತಾರೀಕು 13ರಂದು ಸಮ್ಮೇಳನ ಸಭಾವಾಡೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇಲ್ಲಿ ನಡೆದಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಜೇನು ಕೃಷಿ ಬಗ್ಗೆ ಮಾಹಿತಿ, ಜೇನು ಉತ್ಪನ್ನಗಳ ಪ್ರಾತ್ಯಕ್ಷಿಕೆಗೆ ಜೇನುತುಪ್ಪ ಪ್ರದರ್ಶನ ಮತ್ತು ಮಾರಾಟ, ಯಶಸ್ವಿ ಜೇನು ಕೃಷಿಕರೊಟ್ಟಿಗೆ ಸಂವಾದ ಸೇರಿದಂಗೆ ಬೇರೆ ಬೇರೆ ಜೇನು ಉತ್ಪನ್ನಗಳ ಬಗ್ಗೆ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ವಾರ್ಷಿಕ ಮಹಾಸಭೆ ನಾಳೆ ಶ್ರೀಮತಿ ಮುತ್ತಮ್ಮನವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಿದೆ. ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಕೆಬಿ ಮಹಾಂತೇಶ್ ಗ್ಯಾನಲಿ ಪ್ರತಿ ವರ್ಷ ಕೊಡುವ ಅತ್ಯುತ್ತಮ ಪರಿಣಾಮಕಾರಿ ವರದಿ ಪ್ರಶಸ್ತಿಗೆ ಶಕ್ತಿ ಉಪಸಂಪಾದಕರಾದ ಕಾಯಪಂಡ ಶಶಿ ಸೋಮಯ್ಯವು ಆಯ್ಕೆಯಾಗಳು. ಇವು ಬರೆದ ಶಕ್ತಿ ಪತ್ರಿಕೆಯಲ್ಲಿ ಪ್ರಕಟ ಆದ ಕ್ರೀಡಾ ಸಚಿವರೇ ಜಿಲ್ಲಾ ಕ್ರೀಡಾಂಗಣದ ಸುಸ್ಥಿತಿ ನೋಡುವಿರೇ ತೇಳುವ ವರದಿ ಆಯ್ಕೆಯಾಗಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಇದೇ ತಿಂಗಳ ತಾರೀಕು 16ರಂದು 10:30 ಮಧ್ಯಾಹ್ನ 2 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಸಿಬಿಎಸ್ಇ ಮತ್ತು ಐಸಿಎಸ್ಇನ 10ನೇ ತರಗತಿಯ ಫಲಿತಾಂಶ ಇನ್ನೂ ಪ್ರಕಟ ಆಗದ ಕಾರಣ 1ನೇ ಪಿಯುಸಿ 2022-23 ಶೈಕ್ಷಣಿಕ ಸಾಲನ 1ನೇ ಪಿಯುಸಿ ಪ್ರವೇಶಾತಿ ದಿನಾಂಕನ ದಂಡ ಶುಲ್ಕ ಇಲ್ಲದೆ ಇದೇ ತಿಂಗಳ ತಾರೀಕು 16ರಿಂದ ಬರುವ ಜುಲೈ 11 ಮುಟ್ಟ ವಿಸ್ತರಿಸಿಟ್ಟು ಹೀಗೆ ಈ ಆದೇಶ 1ನೇ ಪಿಯುಸಿಗೆ ಮಾತ್ರ ಅನ್ವಯಿಸಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಅಲ್ಲರಿ, ಮಗಳದು 10th ಮುಗೀತು, ನೆಕ್ಸ್ಟ್ ಪಿಯು ಅಡ್ಮಿಷನ್ ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾ? ವಿರಾಜಪೇಟೆಯ ಅರಮೇರಿಯಲ್ಲಿರೋ SMS ಪಿಯು ಕಾಲೇಜ್ಗೆ ಸೇರ್ಸೋಣ. ಅಲ್ಲಿ ಇಂಟಿಗ್ರೇಟೆಡ್ ಪಿಯುಸಿ, ಕಾಮರ್ಸ್ ಹಾಗೂ ಸೈನ್ಸ್ ತರಗತಿಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಕಾಲೇಜು ಬಸ್ ಫೆಸಿಲಿಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಹಾಸ್ಟೆಲ್, ಒಳ್ಳೆಯ ಎಜುಕೇಶನ್, ಸಿಇಟಿ, ಜೆಇಇ, ನೀಟ್ ಅಲ್ಲದೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೋಚಿಂಗ್ ಕೂಡ ಕೊಡ್ತಾರೆ. ಎಲ್ಲಾ ತರದ ಸ್ಪೋರ್ಟ್ಸ್ಗೂ ಕೋಚಿಂಗ್ ಕೂಡ ಇದೆ. ಸಂಪರ್ಕಿಸಿ SMS ಪಿಯು ಕಾಲೇಜ್, ಮೈಸೂರಿನ ಕೆರಡೋಸ್ಕೋಪ್, ಇಲ್ಲಿನ ಅಕಾಡೆಮಿ ಮತ್ತು ಮ್ಯಾನೇಜ್ಮೆಂಟ್ ಪಾರ್ಟ್ನರ್ ಅರಮೇರಿ, ವಿರಾಜಪೇಟೆ. ಮಾಹಿತಿಗಾಗಿ ಕಾಲ್ ಮಾಡಿ 8861834266. ಇದೇ June 2 ನಿಧನರಾದ ಶನಿವಾರ ಸಂತೆ ಮಾಲಂಬಿ ಗ್ರಾಮದ ಶ್ರೀ ಸುಬ್ಬಯ್ಯ, ಮಾಜಿ ಸೈನಿಕರು. ಇವರ ತಿಥಿ ಕರ್ಮಾಂತರವನ್ನು ಇದೇ June 12 ಭಾನುವಾರ ಮಧ್ಯಾಹ್ನ 12 ಮಾಲಂಬಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲಾಗುವುದು. ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕುಟುಂಬ ಸಮೇತರಾಗಿ ಬರಬೇಕೆಂದು ಮೃತರ ಪತ್ನಿ ಬೋಳನ ಶ್ರೀಮತಿ ಪೊನ್ನಮ್ಮ ಮತ್ತು ಮಕ್ಕಳು, ಕುಟುಂಬಸ್ಥರು, ಬಂಧು ಮಿತ್ರರು ಕೇಳಿಕೊಂಡಿದ್ದಾರೆ. ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಕೋನಿಗೊಪ್ಪ, ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕ್ ವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಟ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ಥ್ ಆಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು. ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80 ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಹಾಗೂ 1 KVA 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲಾ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722044039 ಅಥವಾ 8105488086. ಪಾಳಾಕತಂದನೆ ಕಾತಿವೆಚ್ಚ ಬೈಂಬಳೆ, ಬೈಂಬಳೆ ಪಾರ ಅಲ್ಲತೆ ಇನ್ನು ಅಂಜಿ ವರೈಟಿದ ಪಾರ, ಕಿತ್ತುಳಿ ಪಿಂಜ ಫ್ಯಾಷನ್ ಫ್ರೂಟ್ ಜಾಮ್, ಕಿತ್ತುಳಿ ಫ್ಯಾಷನ್ ಫ್ರೂಟ್, ಕೈಪುಳಿ ಕಾನ್ಸಂಟ್ರೇಟ್, ಇರುವ ದಂಡದರತ್ರ ಚಾಕೊಲೇಟ್ಸ್, ಕೋಕೋ ಪೌಡರ್, ಪಿಂಜ ಬೇಕಿಂಗ್ ಚಾಕೊಲೇಟ್ಸ್, ನಲ್ಲ ಗುಣಮಟ್ಟದ ಅಕ್ಕಿ ಪುಡಿ, ಪಾಪುಟ್ಟು, ಕಣಮುಟ್ಟು, ಪಿಂಜ ನೂಪುಟ್ಟು ತರಿ, ತರಾವರಿ ಮಳುಪುಡಿ, ಪತ್ತು ತರತ್ರ ಪ್ರೀಮಿಯಂ ಕಾಫಿ ಪುಡಿ, ಇವೆಲ್ಲವೂ ಐನ್ ಮನೆ ಔಟ್ಲೆಟ್ ಗುಟ್ವಾ. ಹೋಮ್ ಸ್ಟೇ ಆರ್ಡರ್ಗೆ ವಿಶೇಷ ರಿಯಾಯಿತಿಯೂ ಉಂಟು. ಬಾರಿ ಐನ್ ಮನೆ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಪಿಂಜ ಕಾಲೇಜ್ ರೋಡ್, ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್, ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್, ಪೊನ್ನಂಪೇಟೆ. ಜನಮನ ಗದ್ದನ್ನ ತಕ್ಕೊಡುವ ಸಿನಿಮಾ ತೇಂಬಾಡ್. ಇದಕ್ಕ ನಾಪೋಕ್ಲು ರಾಮ ಮಂದಿರತ್ಲ ಇದೇ 12 ಪಿಂಜ 13 ನಾರಾಚ ತಿಂಗಳಾಚ ಪೊಲಕ 11:30 ಮಜ್ಜನ ದಂಡರೆ ಒಪ್ಪತ್ತು 4:00 ಪಿಂಜ 6:30 ಪ್ರದರ್ಶನ ಕಾಂಬ. ಬಾರಿ ನೋಟಿ ಪುರುಡುತಾರಿಂದು ಕಟ್ಟಣಿತ್ ತೇಂಬಾಡ್ ಸಿನಿಮಾ ನಿರ್ದೇಶಕಿ ತಡಿಯಂಗಡ ಗಾನಾ ಸೋಮಣ್ಣ ಪಿಂಜ ತಂಡ. ಟಿಕೆಟ್ ಕಾಯ್ತ ಸಂಪರ್ಕಿಸಿ ಪೊನ್ನಾಡ್ ಸೂಪರ್ ಮಾರ್ಕೆಟ್ ಎಂಪಿ ಸ್ಟೋರ್ ಪಿಂಜ ಚೌಕಿರಾ ಪ್ರವೀಣ್. ಈ ಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟಿ ಕುಡ್ ಫರ್ನಿಚರ್ ಕಾರ್ಯಕಾರ್ಡ್ ನಾಪಗ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಗ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಜಿಲ್ಲಾ ಸಾಮಾಜಿಕ ಅರಣ್ಯ ವಿಭಾಗ ಸೋಮರಪೇಟೆ ಸಾಮಾಜಿಕ ಅರಣ್ಯ ವಲಯ ತ್ರಾದನೆಲ್ ರಾಷ್ಟೀಯ ಹಸಿರು ಪಡೆರ ಈಕೋ ಕ್ಲಬ್ರ ಜಿಲ್ಲಾ ಘಟಕ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿರ ಕೂಡುಕೂಟತ್ಲ ಎಡವನಾಡು ಸರ್ಕಾರಿ ಮಿಡ್ಲ್ ಸ್ಕೂಲ್ರ ಸಾಲುಮರದ ತಿಮ್ಮಕ್ಕ ಈಕೋ ಕ್ಲಬ್ ಪಿಂಜ ಗ್ರಾಮ ಅರಣ್ಯ ಸಮಿತಿರ ಸಹಾಯತೋಡೆ ಎಡವನಾಡು ಅರಣ್ಯ ಪ್ರದೇಶದ ಬಿತ್ತೋತ್ಸವ ಕಾರ್ಯಕ್ರಮ ನಡೆದತ್. ಮಕ್ಕಕ್ಕ ಪರಿಸರ ರಕ್ಷಣೆ ರಮೀದ ಅರಿವಿಕೆ ಕೊಡ್ತ ರಾಷ್ಟೀಯ ಹಸಿರು ಪಡೆರ ನೋಡಲ್ ಅಧಿಕಾರಿ ನಂಗಡ ನಲ್ಲ ಪರಿಸರ ಪಿಂಜ ಬೌಸುಕಾಯ್ತು ಬೀಜೋತ್ಸವತ್ರ ಮೂಲಕ ಕಾಡನ ಬೊಳತು ಆಂಡ ಕೂಟಗ ಆಂಡ ರಕ್ಷಣೆಗೆ ಕೈತೆಕ್ಕಿ ನಿಕ್ಕೊಂಡು ಮಕ್ಕ ಮಿಂಜಕ ಪರಿಸರತ್ರ ರಾಯಭಾರಿಯಳ ಆಂಡು ಅಣಚಿ. ಮಡಿಕೇರಿ ಸಾಮಾಜಿಕ ಅರಣ್ಯ ವಿಭಾಗತ್ರ ಉಪ ಸಂರಕ್ಷಣಾಧಿಕಾರಿ ಹೆಚ್ ಪೂರ್ಣಿಮಾ ತಕ್ಪರ್ನಿತ್ ಮಕ್ಕ ತಂಗ ಪರಿಸರತ್ರ ರಕ್ಷಣೆ ಮಾಡುವಂಡ ಮೂಲಕ ಕಾಡನ ಕಾತು ಬೆಪ್ಪಕ್ಕೆ ಮೇನತ್ತಿಡೊಂಡು ಅರಣ್ಯ ಇಲಾಖೆ ರಾದನೆಲು ಮತ್ತಿ ಮಹಾಗನಿ ಅಳಲೆ ನೆಲ್ಲಿ ಮಾಂಗೆ ಬೇವು ಚೆಕ್ಕೆ ಕೂಡುನನಿಕೆ ಫಲತರತ್ರ ಕುರುನ ಬಿತ್ತುವ ಅಂದಣುಚಿ. ಸಾಮಾಜಿಕ ಅರಣ್ಯಾಧಿಕಾರಿ ಟಿಎಂ ರವೀಂದ್ರ ಕಾಡಲು ಕುರುನ ಎನ್ನೆನೆ ಬಿತ್ತಣು ಒಂದು ಮಕ್ಕಕ್ಕೆ ಕಾಟಿಕೊಡ್ತದೆ. ಕೊಡಗು ಪ್ರೆಸ್ ಕ್ಲಬ್ ರಾದನೆಲು ಕೆಬಿ ಮಹಂತೇಶ್ರ ನೆಪ್ಪಗಾಯ್ತು.